ಇದ್ದಿಲ್ರಿ. ಆಗ ನಿಮ್ಮ ತಂದೆಯವ್ರ ಕಾಲಕ್ಕೆ ಇದ್ರಿ, ಏನ್ ಬೆಳೆಗಳು ಹೆಚ್ಚು ಬೆಳಿತಿದ್ರಿ? ಅವ್ರು ನೋಡ್ರಿ, ಜವರಿ ಜೋಳ ಅಂತ ಬಿತ್ತಿದ್ರು, ಜವರಿ ಸಜ್ಜೆ ಅಂತ ಬಿತ್ತಿದ್ರು. ಅವೆಲ್ಲ ಬಿತ್ತಿದ್ರೆ ಊಟಕ್ಕೆ ಸತನ ಹಾಕಿದ್ದಿಲ್ಲ. ಯಾವಾಗ ಹೈಬ್ರಿಡ್ ತಳಿ ಬೀಜಗಳು ಬಂದವ ಆಗಿಲಿಂದ ಬೇಸಾಯ ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಲಾಭಾಂಶ ಕಂಡಿತು. ಯಾಕಂದರೆ ನಮ್ಮ ಆಹಾರದ ಕೊರತೆನೇ ಮೊದಲು ಪ್ರತಿನಿಧಿ ಇತ್ತು, ಅಂಥದ್ದು ತಪ್ಪಿತು. ಆಮೇಲೆ ಅದನ್ನು ಅಳವಡಿಸ್ಕೊಂಡು ಆಮೇಲೆ ಆರ್ಥಿಕ ಬೆಳೆಗಳಿಗೆ ಈ ಮೆಕ್ಕೆಜೋಳವನ್ನು ಒಂದು ಬಂತು, ಅದು ಭಾರಿ ನಮಗೆ ಸಪೋರ್ಟ್ ಕೊಟ್ಟಿತು. ಏನಪ್ಪ ವಿದ್ಯಾಭ್ಯಾಸ ಮಾಡ್ರಿ ನೀವು? ನಮ್ಮದು SSLC ಆಗಿದೆ ರೀ. ಹಾಂ ಹಾಂ, ಅವತ್ತಿನಿಂದ 69ರಲ್ಲಿ 69ರಲ್ಲಿ SSLC ನೀವು? ಹೌದು ರೀ. ಹ್ಞೂ, ಆಗೆಲ್ಲ SSLC ಓದಿದರೆ ಮೇಸ್ಟ್ರ್ ಆಗ್ತಿದ್ರ ಅಂತ ಹೌದಾ? ಏ, ನನಗೆ ಅವತ್ತಿನಿಂದಲೇ ಅಧಿಕಾರಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ರೀ. ಹಾಂ ಹಾಂ, ಯಾಕಂದರೆ ನಮ್ಮ ತಂದೆಯವರು ನನಗೆ ಬಿಟ್ಟುಕೊಡೋಕ್ಕೆ ತಯಾರಿದ್ದಲ್ಲ. ಒಂದು, ನಾನು ಬೆಳೆದಿರೋ ಪರಿಸರದಲ್ಲಿ ನಮ್ಮನ್ನು ಸಾಕಿ ಸೇಲ್ದವ್ರು ಎಲ್ಲ ವಯಸ್ಸಾದವರಿದ್ದರು, 7 ಜನ ಇದ್ದರು, ನನ್ನೊಬ್ಬನ ಮೇಲೆ ಡಿಪೆಂಡ್ ಅವರು. ನಾನು ಹೋದಾಗ ಇವರೆಲ್ಲರೂ ಕಟ್ಕೊಂಡು ಹೋಗಿ ಸರ್ಕಾರಿ ಸಂಬಳದಲ್ಲಿ ಇವ್ರನ್ನ ಸಾಕೋಕ್ಕಾಗೋದಿಲ್ಲ. ಆಯಿತು, ನಮ್ಮ ತಂದೆಯವರು ವ್ಯವಸಾಯನೂ ಚೆನ್ನಾಗಿ ನಿರ್ವಹಿಸ್ಕೊಂಬಂತಾರೆ, ನಾನು ಇದನ್ನೇ ಮಾಡೋನು. ಈಗ ಸಮಯದಾಗ ನಾನು ಓದಿಲ್ಲ ಅಂತ ತಿಳ್ಕೊಂಡು ಇದನ್ನು ವ್ಯವಸಾಯ ಮಾಡೋಣಂತ ಗಟ್ಟಿ ಮನಸ್ಸು ನಿರ್ಧಾರ ಮಾಡಿದ್ರಿ. ಅಂದರೆ ಒಂದು ಸರ್ಕಾರಿ ಉದ್ಯೋಗಿ ಆತನ ಕುಟುಂಬಕ್ಕೆ ಮಾತ್ರ ಸೀಮಿತ? ಹ್ಞೂ. ಆದರೆ ಒಬ್ಬ ರೈತ ಎಲ್ಲರನ್ನೂ ಸಾಕಬಲ್ಲ ವಿಚಾರದಲ್ಲಿ ಇದ್ದರೆ. ಹ್ಞೂ ಹ್ಞೂ, ಇದ್ದರೆ ವಿಚಾರದಲ್ಲಿ ಇಲ್ಲ ಅಂದ್ರೆ ಅವನಿಗೆ 1 ಕೋಟಿ ಸಂಬಳ ಐತೆ ಅಂದರೂ ನನಗೆ ಒಪ್ಪಿಗೆ ಇಲ್ಲ. ಹಾಂ ಹಾಂ ಹಾಂ, ಸರಿ. ಈಗ ಹಿಂದೆ ಎಲ್ಲ ನೀವು ಮೊದಲೆಲ್ಲ ಈ ಅಂಗಡಿ ಗೊಬ್ಬರಗಳು ಅಥವಾ ಔಷಧಿಗಳು ಮೊದಲೆಲ್ಲ ಇದ್ದ? ಇಲ್ಲ ರೀ. ಹಾಂ, ಈಗ ನೀವು ಅದನ್ನು ಜಾಸ್ತಿ ಬಳಸ್ತಿದ್ರಿ? ನಾವು ಇತ್ತೀಚೆಗೆ ಬೆಳೆಸೋದು ಯೂರಿಯಾ ಒಂದು ಸ್ವಲ್ಪ ಬಳಸ್ತಾರೆ. ಯಾಕಂದರೆ ಬೆಳೆ ರೋಗನ ಸ್ವಲ್ಪ ಕಂಟ್ರೋಲ್ ಮಾಡ್ತೈತ್ರಿ. ಸ್ವಲ್ಪ ನೀರಿನಂಶ ಜಾಸ್ತಿ ಇದ್ದರೆ ನೀರಿನಂಶನ ಹೀರಿಕೊಂಡು ಬೆಳೆನ ಕಪ್ಪು ಮಾಡ್ತೈತಿ. ಅದಕ್ಕೋಸ್ಕರ ಯೂರಿಯಾನ ಒಂದು ಹಿಡಿತದಲ್ಲಿ ತಕ್ಕ ಪ್ರಮಾಣದಲ್ಲಿ ಬಳಸ್ತೀನಿ ನಾನು. ಮಿತಿ ಮೀರಿ ಹೋಗೋದಲ್ಲ, ಮಿತಿ ಮೀರಿ ಹಾಕೋದಲ್ಲ. ಅದಕ್ಕೆ ಸರಿಯಾಗಿ ಈಗ DAP ಸ್ವಲ್ಪ ಮಣ್ಣಿನ ಇದನ್ನ ಕೆಡಿಸೋದಿಲ್ಲ, ಬಳಸ್ತಾ ಇದ್ದೀನಿ. ನಿಮ್ಮ ಅನುಭವದ ಪ್ರಕಾರ ಮಣ್ಣಿನಲ್ಲಿ ಜೀವಂತ ಮಣ್ಣು ಇರಬೇಕಂದ್ರೆ ಏನು ಮಾಡಬೇಕು? ಜೀವಂತ ಮಣ್ಣು ಇರಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆಮೇಲೆ ಬೇರೆ ಕಡೆಯಿಂದ ಒಂದು ಮಣ್ಣು, ಮ್ಯಾಗಳು ಮಣ್ಣು ತೆಗೆದು ಅದ್ರ ಕೆಳಗಿನ ಮಣ್ಣು, ಅದು ಗರ್ಚು ಮಣ್ಣಾಗಲಿ ಒಂದು ಕೆಂಪು ಮಣ್ಣಾಗಲಿ, ಅದನ್ನು ತೆಗೆದು ಹೊಲಕ್ಕೆ ಕೆಡಿದಾಗ ಅದು ಭೂಮಿಯಲ್ಲಿ ಬರ್ತಾಗ ಭೂಮಿ ಯಾವಾಗಲೂ ಮಿದುವಾಗಿರ್ತೈತೆ ರೀ. ಫಲವಂತಿಕೆ ಜಾಸ್ತಿ, ಇನ್ನು ನಮ್ಮ ತಿಪ್ಪೆ ಗೊಬ್ಬರಕ್ಕಿಂತ ಅದು ಹೆಚ್ಚಿನ ಕೆಲಸ ಮಾಡ್ತದೆ, ಫಲವತ್ತತೆ ಜಾಸ್ತಿ ಆಗ್ತದೆ, ಇರ್ತೈತೆ ರೀ. ಅಂದರೆ ನೀವು ಈ ಕೆರೆಯಲ್ಲಿ ಹುಳು ತೆಗಿತಾರಲ್ಲ, ಅದನ್ನ ತರಿಸಿ ಹಾಕೊಳ್ತೀರಾ ಹೇಗೆ? ಹಾಕೋದಿಲ್ರಿ ಅದನ್ನ, ಅದು ನಮ್ಮ ಕೆರೆಯಲ್ಲಿ ಅದು ಹುಳು ನಮ್ಮ ಭೂಮಿಗೆ ಎಟ್ಟಿ ಬರ್ತೈತೆ ರೀ. ಹೌದಾ? ಮಳೆಗಾಲದಲ್ಲಿ ಏನಾಗ್ಬಿಡುತ್ತೆ, ಅದು ಮೇಲೆ ಪ್ಯಾಚ್ ಹಾಕ್ದಂಗೆ ಆಗ್ಬಿಡುತ್ತೆ, ಗೋಡಿ ಸಿಮೆಂಟ್ ಮಾಡಿದಂಗೆ, ಆ ನೀರಿನ ಅಂಶ ಒಳಗೆ ಬಿಡೋದಿಲ್ಲ. ಹಾಂ ಹಾಂ ಹಾಂ, ಅದರಿಂದಾಗಿ ಭೂಮಿ ಒಡೆತ ಕೊಡ್ತಾನೆ. ಮತ್ತು ಈ ಕೆರೆಗೋಡು ಮಣ್ಣು ಬೇಡ ಅಂತೀರೇನೆ? ನನ್ನ ಅನುಭವಕ್ಕೆ ಕೆರೆ ಮಣ್ಣು ನಮಗೆ ಅನ್ವಯಿಸಿದ್ರು, ನಮ್ಮ ಏರಿಯಾ ನಿಮ್ಮ ಏರಿಯಾಕ್ಕೆ ಅನ್ವಯಿಸೋದಿಲ್ಲ. ಓಹೋ, ಇಷ್ಟು ಮಾತ್ರ ಹೇಳಬಲ್ಲೆ. ಈಗ ಬೇರೆ ಮಣ್ಣು ಅಂದರೆ ಎಲ್ಲಿದ ತಂದು ಹಾಕ್ತೀರಿ ನೀವು? ಎಲ್ಲೇ ಒಂದು ಬಗಡಿ ಇರ್ತೈತೆ ರೀ, ಕೆಂಪು ಮಣ್ಣು ಇರ್ತೈತೆ, ಆ ಬಗಡು, ಆ ಬಗಡಿನ ಕಡ್ದು ಇರ್ತದೆ. ಇದನ್ನು ಆಗಾಗ ಮಾಡ್ತಿರ್ತೀರಾ? ಅದನ್ನೇ ನನ್ನ ಪ್ರಾರಂಭದಲ್ಲಿ ಬಿದ್ದರಿಂದ ಬಿಟ್ಟೆ ಅಲ್ಲ. ಪ್ರತಿ ವರ್ಷ? ಪ್ರತಿ ವರ್ಷ ಮಾಡ್ತಾ ಇದ್ದೀನಿ ರೀ. ಈಗಲೇ ತಿಪ್ಪೆ ಗೊಬ್ಬರ ಏರಿಬಿಟ್ಟೇನಿ ರೀ. ಈಗ ಮತ್ತೆ ಅದ್ರ ಮಧ್ಯೆ ಮಣ್ಣು ಏರ್ಬೇಕು ರೀ. ಅದಕ್ಕೆ ಈಗ ಅದನ್ನೇ ತರಾತುರಿ ಮಾಡಿ ನಮ್ಮ ಮಗು ಹೇಳಿದೆ, ಆಯ್ತಪ್ಪ ಇನ್ನೊಂದು 2 ದಿವಸ ತಡ್ಕ ಆಮೇಲೆ ಏರ್ತು ಅಂದರು. ಆಯ್ತು ಅಂತ ನನ್ನ ಮಕ್ಕಳು ಇಬ್ಬರು ಅದಾರೆ ಅವರು. ಅವ್ರ ಮುಖಾಂತರ ಏನು ಮಾಡ್ತಾರೆ, ಮಕ್ಕಳು ಏನು ಮಾಡ್ತಾರೆ? ಆತ ಒಬ್ಬತ ಲಾರಿ ಡ್ರೈವರ್ ಆಗೇನ್ರಿ, ಲಾರಿಯಲ್ಲಿ ಕೆಲಸ ಮಾಡ್ತಾನೆ. ಒಬ್ಬ ಮಗ ಬೇಸಾಯ ಮಾಡ್ತಾನೆ ಸಪೋರ್ಟ್ ನನಗೆ. ಇಷ್ಟು ದಿವಸ ಎತ್ತಿನ ಬೇಸಾಯ ಮಾಡ್ತಿದ್ವಿ, ಇಲ್ಲ ಯಾ ಭೂಮಿ ಜಾಸ್ತಿ ಆಯಿತು, ಎತ್ತು ಕೂಟ ಮಾಡ್ಕೊಂತ ಕುಂತ್ರೆ ಸಮಯ ನಮ್ಮ ಅನುಕೂಲಕರದಲ್ಲ, ಒಂದು ಟ್ಯಾಕ್ಟ್ರ್ ತಂದ್ಕೊಂಡಂತೇಳಿ ಅವರು ದುಡಿಮೆನು ಈ ವ್ಯವಸಾಯದಲ್ಲಿ ಬಂದು ಲಾಭನ ಹಾಕಿ ಟ್ಯಾಕ್ಟ್ರ್ ತಂದ್ಕೊಂಡಾರೆ. ಆಗಲ್ಲ, ಇಷ್ಟೇ ಭೂಮಿಯನ್ನು ನೀವು ಎತ್ತಿನ ಜೊತೆ ಮಾಡ್ತೀವಿ? ಮಾಡಿನ್ರಿ, ಎತ್ತಿನ ಕೂತಂತ ಮಾಡಿನ್ರಿ. ಈಗ ಆಗಲ್ಲ ಅಂತೀರಿ? ಈಗಲೂ ನನ್ನ ಕೈಲಿ ಆಗೋದಲ್ಲ ರೀ, 2 ಎತ್ತುಗಳು ಆಗೋದಿಲ್ಲ. ಆ 2 ಎತ್ತನೇ ಸಾಕ್ಕೊಂಡು ನಿಭಾಯಿಸ್ಕೊಂಡು ಅದ್ರ ದೇಖರೇಖ ನೋಡ್ಕೊಂಡು ಭೂಮಿ ರೇಖೆ ನೋಡ್ಕೊಳ್ಳೋದು ಸಮಯ ಸಾಲದು. ಆಮೇಲೆ ಕ್ಷೀಣಿಸ್ಬಿಟ್ಟಿವಲ್ಲ, ವಯಸ್ಸಾಗ್ತಾ ಬಂತು, ಅವಯವಗಳು ನನ್ನ ಶಕ್ತಿ ಕಡಿಮೆ ಆಗ್ತಾ ಉತ್ಸಾಹ ಇರ್ತೈತೆ. ಮಾಡಿದ್ಮೇಲೆ ಮತ್ತೆ ಮನೆಗಿರೋರಿಗೆ ಬೇಜಾರಾಗ್ತದೆ. ಈಗ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೃಷಿಯಿಂದ ಜೀವನ ಚೆನ್ನಾಗಿ ಮಾಡ್ಬೋದು, ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮನೆ ಕುಟುಂಬಕ್ಕೆ ಬೇಕು ಬೇಡಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು, ನಿಭಾಯಿಸ್ಬೋದು ಅಂತ ಅನಿಸ್ತದೆಯಾ? ಅನಿಸ್ತೈತೆ ರೀ. ಅದಕ್ಕೋಸ್ಕರ ಅವರು ಅದನ್ನು ಮನವರಿಕೆ ಮಾಡ್ಕೊಂಬಿಟ್ಟಾರೆ. ಇದು ನೀನೊಬ್ಬನೇ ಬೆಳೆಯೋದ್ರಿಂದ ಎಷ್ಟು ಜನ ಕುಟುಂಬ ನಿನ್ನ ಕೆಲಸ ನಿನಗೆ ಅವ್ರನ್ನ ಸಪೋರ್ಟ್ ತಗೊಂಡು ಮಾಡ್ಕೊಂತ ಉಳಿಸ್ಕೊಂಡು ನಿನ್ನ ಜೀವನ ಮಾಡ್ಬೋದಪ್ಪ, ಇನ್ನೊಬ್ಬರ ಹತ್ರ ಹೋಗೋವಕ್ಕೆ. ಅಂಥ ಸಮಯ ಬಂತಂದರೆ ನೀನು ನಿನ್ನ ಆಹಾರ ಒಂದು ದಿನಕ್ಕೆ ಸೀಮಿತ ಇಟ್ಕೊಂಡಿರ್ತೀಯ, ಅಷ್ಟರೊಳಗೆ ಇನ್ನೊಂದು ಆಹಾರ ಬರ್ತದಂತೇಳಿ ಅಲ್ಲಿ ಬೆಳೆ ಮಾಡಿ ಮಾಡಿದರೆ ಅದನ್ನು ಮಾರಾಟ ಮಾಡ್ಕೊಂಡು ನೀನು ಮನೆ ಒಂದು ದಿನನಿತ್ಯದ ಒಂದಿದ್ದಕ್ಕೆ ಬಳಕೆ ಮಾಡ್ಕೊಂಡು ಹೋಗ್ಬೋದು. ಆ ರೀತಿಯಲ್ಲಿ ಅದು ರಿಸರ್ವ್ ಕಾದಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಅವ್ರಿಗೆ ನಾನು ಸಜೆಷನ್. ಅಂಥ ಸಂದರ್ಭ ಬಂದ್ರೆ ಅದು ಒಂದು ಕ್ವಿಂಟಲ್ ತಗೊಂಡೋಗು, ಮನೆ ಕೆಲಸ ಮಾಡಿದಾಗ ಮನೆ ಖರ್ಚಿಗೆ ನಾವು ಬೆಳಿತಕ್ಕಂಥೈತೆ, ಬೆಳೆಯೋದು ಏನೋ ಒಂದು ಬೇರೆ ವಿಚಾರದಲ್ಲಿ ಸೊಪ್ಪು ಸದ್ಯ ಅವನ್ನ ಬೆಳೆಯೋಕ್ಕಾಗಲ್ಲ, ಅವನ್ನ ತಗೋಕ್ಕೂ ಅನುಕೂಲ ಇರ್ತೈತಿ. ಸರಿ, ಈಗ ನೀವು ಈ ಬೆಳೆಗಳಲ್ಲದೆ ಈ ತರಕಾರಿ ಸೊಪ್ಪು ಇವನ್ನೆಲ್ಲ ಏನು ಬೆಳೆಯಲು ಮಾಡಿದ್ರಿ, ಅದು 24 ತಾಸು ಅದರಲ್ಲಿ ಕೆಲಸ ಮಾಡೋರಾಗಬೇಕು. ಹೌದು, ಅದು 1 ತಾಸು ಮಾಡಿ 8 ತಾಸು ಬಿಟ್ಟರೆ ಅದು ನಾವು ಬರೋದ್ರೊಳಗೆ ನಮಗೆ ಕಣ್ಣು ಕಾಣದಂಗೆ ಆಗಿ ಹೋಗ್ತೈತಿ. ಅದರಲ್ಲಿ ಹುಳುವಾಗಿ ಈ ಹುಳು ಇದನ್ನೆಲ್ಲ ಫಲಗಳನ್ನ ತಿನ್ನಕ್ಕೆ ಹೆಂಗಿರುತ್ತೆ ನೋಡು, ಅದನ್ನು ಅಷ್ಟು ಸಂರಕ್ಷಣೆ ಮಾಡೋರು ಇರ್ಬೇಕು ರೀ. ಓಹೋ, ಅವರು ಬೇರೆ ಕಡೆಗೆ ಓಡಾಡಂಗಿಲ್ಲ. ಈಗ ನೀವು ನೆವಣಿ ಆಗಾಗ ಬೆಳಿತೀವಿ, ಕೆಲವೊಮ್ಮೆ ಸರಿಯಾಗಿ ಬರಲ್ಲ ಅಂತೀರಿ, ಅದು ನಿಮ್ಮ ಮನೆ ಊಟಕ್ಕೆ ಬಳಸ್ತೀರಾ ನೆವಣಿ? ಇಲ್ಲ ರೀ, ಬಳಸೋದು. ನಿಮ್ಮ ಆಹಾರ ಏನು? ಮುಖ್ಯವಾದ ರಾಗಿ, ಜೋಳ, ಆಮೇಲೆ ಅನ್ನ ರೀ. ಭತ್ತ ಬೆಳಿತೀರಿ? ಭತ್ತ ಬೆಳಿತೀವಿ. ಭತ್ತ ಎಷ್ಟು ಎಕರೆ ಬೆಳ್ಕೊಳ್ತೀರಿ ನೀವು? ಭತ್ತ 1 ಎಕರೆಯಲ್ಲಿ ಮಾಡ್ತದೇನು ರೀ? ನೀರಾವರಿ ನೀರು ಸಿಗುತ್ತಾ? ನೀರು ಸಿಕ್ಕೈತಿ ರೀ, ಬೋರ್ ಹಾಕ್ಸಿವಿ ರೀ, ಬೋರ್ ಹಾಕ್ಸಿ 4 ವರ್ಷದಿಂದ. ಅದರಿಂದ ಸಿಗೋದಕ್ಕಾಗಿ ಮಳೆಗಾಲದಲ್ಲಿ ಭತ್ತ ಬೆಳಿತೀವಿ, ಈಗ ಬೇಸಿಗೆಯಲ್ಲಿ ಭತ್ತ ಬೆಳಿತೀವಿ. ಭತ್ತಕ್ಕೆ ಈ ಔಷಧಿಗಳು ಜಾಸ್ತಿ ಬೇಕಾಗ್ತದ? ಗೊಬ್ಬರ ಅದು ಇದು? ಗೊಬ್ಬರ ಜಾಸ್ತಿ ಬೇಕಾಗ್ತದೆ ರೀ, ಅದಕ್ಕೋಸ್ಕರ ನಾವು ಮೊದಲೇ ಗೊಬ್ಬರ ಅಂಗಡಿ ಗೊಬ್ಬರ ಜಾಸ್ತಿ ಬಳಸ್ತೀರಿ? ಅದನ್ನು ಅಂಗಡಿ ಗೊಬ್ಬರ ಹೇಳ್ತಾರೆ ರೀ, ಯೂರಿಯಾ ಅಷ್ಟೇ ಬಿಟ್ಟರೆ 1 ಚೀಲ 1 ಕ್ವಿಂಟಲ್ DAP, ಆಮೇಲೆ ಅದಕ್ಕಿದು ನಮ್ಮದು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ತುಂಬಿಟ್ಟಿರ್ತು, ಅಲ್ಲೇ ತುಂಬಿರ್ತೀರಿ. ಎರಡು ಬೆಳೆ ಬೆಳೆದ್ರೂ ನಾನು ಮತ್ತೆ ಪುಷ್ಟಿಯಾಗಿರ್ಬೇಕು ಭೂಮಿ ರಿಸರ್ವ್, ಅದನ್ನು ಮಾಡ್ಕೊಂಡೆ ಏನು ಕಿಂತಕ್ಕೆ ನಾವು ಮಾಡ್ತೀವಿ ಅದು ನೀರಾವರಿ. ಯಾಕಂದರೆ ಎರಡು ಬೆಳೆ ಅದು. ಸರಿ, ಈಗ ನೀವು ನಿಮ್ಮ ಸರ್ಕಾರದಿಂದ ಕೃಷಿಗೆ ಏನೇನು ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಿ? ಇನ್ನು ಯಾವುದಿಲ್ಲರಿ, ಒಂದು ಇದು ಕೃಷಿ ಕಿಸಾನ್ ಫಸಲ್ ಅಂತ ಏನಾಗ್ತಾರಲ್ಲ ಅದೊಂದು ಈಗ ಒಂದು 2 ವರ್ಷದಿಂದ 11 ಕಂತು ಬಂದೈತೆ ರೀ. ಪ್ರೈಮ್ ಮಿನಿಸ್ಟರ್ ಎಷ್ಟು ಕೊಡ್ತಾರೆ ಅದು? ಒಟ್ಟು 2,000 ಆಗ್ತಾರೆ ರೀ, 10,000 ಕೊಡ್ತಾರೆ ರೀ ಒಂದು ವರ್ಷಕ್ಕೆ. ಈ ವರ್ಷದಲ್ಲಿ 9 ಕಂತು ಬಂದವ ರೀ. ಬಂತು. ಈಗ 2 ವರ್ಷದೊಳಗೆ ಮಾಡಿದ್ದ ಅವ್ರ ಯೋಜನೆ ಒಳಗೆ PMK ಯೋಜನೆ ಒಳಗೆ 9 ಕಂತು ಮುಟ್ಟಿವೆ ರೀ. ಬಂದಿದೆ? ಬಂದಿದ್ದಾರೆ. ಬಿಟ್ಟರೆ ಈ ಬೆಳೆಗಳಿಗೆ ವಿಮೆ ಮಾಡಿಸ್ತಾರಲ್ಲ, ಇನ್ಸೂರೆನ್ಸ್? ಇನ್ಸೂರೆನ್ಸ್ ನೀವು ಮಾಡಿಸಿದ್ರಾ? ಇಲ್ಲ ರೀ, ಮಾಡ್ಸಕ್ಕೆ ಹೋಗಲ್ರಿ. ಯಾವ ಈಗ ಭೂಮಿಗೆ ನೀರು ಬಹಳ ಮುಖ್ಯ. ಹೌದ್ರಿ, ಮಳೆ ಬರುತ್ತೆ ಮಳೆಗಾಲದಲ್ಲಿ, ಆ ಮಳೆ ನೀರನ್ನು ಸಂಗ್ರಹಿಸೋಕ್ಕೆ ಏನೇನು ಕ್ರಮಗಳನ್ನು ಮಾಡಿದ್ರಿ? ಕೃಷಿ ಹೊಂಡ ಮಾಡಿಸಿದ್ರಿ? ಕಂಪ್ಲೀಟ್. ಕಂಪ್ಲೀಟ್ ಹೊಲಗಳೆಲ್ಲ ಬದು ಹಾಕ್ಸಿದ್ದೀನಿ. ನಮ್ಮ ಹೊಲದಲ್ಲಿ ನೀರು ಬಂದರೆ ಬೇರೆ ಕಡೆಗೆ ಹೋಗಂಗಿಲ್ಲ, ಅಲ್ಲೇ ಹೊಲದಲ್ಲಿ ಹಿಂಗ್ಬೇಕು. ಆ ಟೈಪ್ನಲ್ಲಿ ನನ್ನ ಹೊಲಗಳೆಲ್ಲ ಮಾಡ್ಸಿನಿ ರೀ. ಕೃಷಿ ಬದುಗಳನ್ನು ಮಾಡಿಸಿದ್ರಿ? ಕೃಷಿ ಬದುಗಳು ಮಾಡ್ಸಿನಿ ರೀ, ಕೃಷಿ ಹೊಂಡಗಳು ಮಾಡಿಸಿದ್ದೀನಿ, ಮತ್ತು ಅವಕ್ಕೆ ತಡೆಗೋಡಿಗಳು ಮಾಡಿದ್ದೀನಿ, ಎಲ್ಲವೂ ಮಾಡ್ಸಿನಿ ರೀ. ಅಂದರೆ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ಸಿನಿ ರೀ. ಈಗ ನಿಮಗೆ ಅದು ಉಪಯೋಗ ಆಗ್ತಾ ಇದೆಯಾ? ಉಪಯೋಗ ಅಂತಿರಲ್ಲ ರೀ, ನನ್ನ ತಲೆಮಾರಿನ ಆಶ್ತಾ ಇದ್ದಾವು. ಸವಕಳಿ, ನನ್ನ ಭೂಮಿ ಸವಕಳಿ ಆಗೋ ಮಟ್ಟದಲ್ಲಿ ಇಲ್ಲೇ ಇಲ್ಲ. ಇಲ್ಲ, ಎಂಥ ಘೋರವಾದ ಮಳೆ ಬಂದ್ರೂ ನಮ್ಮ ಭೂಮಿ ಕೊಚ್ಚಕ್ಕೆ ಅವಕಾಶ ಇಲ್ಲ. ನೀರು ನಮ್ಮ ಮನೆ ಕಟ್ಟಿದ್ದು ಬೀಳ್ಬೋದು, ಹೊಲಗಳು ಅಸ್ತವ್ಯಸ್ತ ಆಗೋ ಲೆಕ್ಕದಲ್ಲಿ ಇಲ್ಲ ರೀ. ಆ ಟೈಪ್ ನಿಮಗೆ ನೀರಿನ ಕೊರತೆ ಆಗಲ್ಲ? ಇಲ್ಲೇ ಇಲ್ಲ ರೀ. ಮಳೆ ತಿಳಿದಾಗ ಬರ್ರಿ, ನಮ್ಮ ಹೊಲದಲ್ಲಿ ಬೆಳೆ ನಮಗೆ ಸಿಗ್ತದಂತ 100% ನನ್ನ ಮನವರಿಕೆ. ಎರಡಾವಧಿ ಬೆಳೆಗಳು ತಗೊಳಕ್ಕೆ ಸಾಧ್ಯ ಆಗಿದೆ? ಒಂದಾವಧಿ ಮಳೆಗಾಲದಲ್ಲಿ, ಇನ್ನು ಉಳಿಕಿದ ಈಗ ನೀರಾವರಿಯಲ್ಲಿ 2 ಬೆಳೆಗಳು ತೆಗಿ. ಈಗ 4 ವರ್ಷ ರೀ, 8 ಬೆಳೆ ತೆಗಿ. ಮಳೆ ಏರುಪೇರಾದರೆ ನಿಮ್ಮ ಭೂಮಿಗೆ ಏನು ತೊಂದರೆ ಇಲ್ಲ? ತೊಂದರೆ ಯಾಕಾಗೋದಲ್ಲ ರೀ, ಅದು ನೀರಿನಂಶ ಜಾಸ್ತಿ ಆಗಿ ಊಟ ಹಿಡಿತೈತಲ್ಲ, ಅದಕ್ಕೆ ಬಸಿ ಕಾಲುಗಳು ಮಾಡಿಬಿಡ್ತೀನಿ. ಮಾಡಿರಿ, ಎಂಥ ಮಳೆ ಬಂದರೂ ಬೆಳ್ಕರಿದ್ರೆ ಭೂಮಿಯಲ್ಲಿ ನೀರು ಇರ್ಬೋದು, ಬಸಿ ಖಾಲಿ ಮಾಡಿ. ಯಾವಾಗಾಯ್ತು ಮತ್ತೆ ಆಯ್ತಾ ಅದನ್ನು ಮುಚ್ಚಾಕ್ಬಿಡ್ತು, ಮತ್ತೆ ತೇವಾಂಶ ಸಾರಿ ಹೋಗ್ತದೆ ಅಂತೇಳಿ. ಅದು ನನ್ನ ಕರ್ತವ್ಯ ರೀ, ನೀರನ್ನು ಅಷ್ಟೇ ಬಳಸ್ಬೇಕು, ನೀರನ್ನ ಅಷ್ಟೇ ಉಳಿಸ್ಬೇಕು ಅಂತ ಆದ್ಯತೆ ಕೊಟ್ಕೊಂಡು ವ್ಯವಸಾಯ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದನ್ನು ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೂ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಕುಟುಂಬದವರಿಗೂ ಅದನ್ನ ಹೇಳ್ಕೊಂತ ಕೆಲಸ ಮಾಡ. ಸರಿ, ಈಗ ಭೂಮಿಯ ಫಲವತ್ತತೆ ಹೆಚ್ಚಳ ಮಾಡೋದಕ್ಕೆ ಒಂದು ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ, ಮತ್ತು ಈ ಎರೆಹುಳು ಗೊಬ್ಬರ ಈ ಥರದ್ದೆಲ್ಲ ಹೇಳ್ತಾರೆ? ಎರೆಹುಳು ಗೊಬ್ಬರ ಮಾಡಿದರೆ ಅದರ ಲಾಭ ಒಂದು 3-4 ವರ್ಷ ನಾನು ಪಡ್ಕೊಂಡೇನಿ ರೀ. ಇತ್ತೀಚಿನ ದಿನ ಏನಾಯಿತು, ಅದು ಕ್ರಮೇಣ ಎರೆಹುಳು ತೊಟ್ಟುಗಳಿಗೆ ಅವು ಕೋಳಿ ಕಾಟ ಜಾಸ್ತಿ ಆಗ್ಬಿಡ್ತು ರೀ. ಊರು ಸಮೀಪ ಆತಲ್ಲ, ನಮ್ಮ ಹಿತ್ತಲಾಗ ಅಂತ ಮಾಡಿದ್ದು ರೀ. ಈಗ ಆ ಹಿತ್ತಲಲ್ಲಿ ಎರೆಹುಳು ತೊಟ್ಟಿ ಕಟ್ಸಿದ್ನಲ್ಲ, ಅವು ಆ ತಿಪ್ಪೆ ಹಾಕಿನಲ್ಲ ಗೊಬ್ಬರದ್ದು, ಅಲ್ಲಿ ಅವು ಭೂಮಿಯಲ್ಲಿ ಸೇರ್ಪಡೆ ಆಗ್ಬಿಟ್ಟವ್ರಿ. ಅವು ಯಾವಾಗ ಮಳೆಗಾಲ ಬಂತಂದ ಕೂಡಲೇ ಅವು ಸುಮಾರು 8-10 ಅಡಿ ಒಳಗೆ ಹೋಗಿರ್ತಾವೆ.